ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಮುಸುಕಿನ ಜೋಳವನ್ನ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ. ಎಲ್ಲಿ ಬಹುತೇಕ ರಾಗಿ ಮತ್ತೆ ಆಲೂಗಡ್ಡೆಯನ್ನ ಬೆಳೆಯಲಾಗ್ತಾ ಇತ್ತೋ ಆ ಎಲ್ಲಾ ಜಾಗದಲ್ಲಿಯೂ ಕೂಡ ಮುಸುಕಿನ ಜೋಳವನ್ನ ಬೆಳೆಯಲಾಗ್ತಾ ಇದೆ. ಅದು ಒಂದು ಕಾರಣ, ಬಹಳ ಪ್ರಮುಖವಾಗಿ ಮುಸುಕಿನ ಜೋಳಕ್ಕೆ ಇರುವಂತಹ ಬೇಡಿಕೆ, ಹಾಗೂ ಅದೊಂದಷ್ಟು ಬಹಳ ಸುಲಭದ ಒಂದು ಬೆಳೆ ಅನ್ನುವ ಕಾರಣಕ್ಕಾಗಿಯೂ ಕೂಡ ಅನೇಕ ಕೃಷಿಕರು ಮುಸುಕಿನ ಜೋಳವನ್ನ ಬೆಳೀತಾ ಇದ್ದಾರೆ. ಮುಸುಕಿನ ಜೋಳದಲ್ಲಿ ಸುಧಾರಿತ ಬೇಸಾಯದ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಇನ್ನೂ ಹೆಚ್ಚಿನ ಇಳುವರಿಯನ್ನ ನಾವು ಪಡೆದುಕೊಳ್ಳಬಹುದು, ಆ ಮೂಲಕ ಒಂದಷ್ಟು ಲಾಭವನ್ನ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಮುಸುಕಿನ ಜೋಳವನ್ನ ಏಕಬೆಳೆಯಾಗಿ ಬೆಳೆಯುವುದಕ್ಕೆ ಬದಲಾಗಿ ನಾವೊಂದಷ್ಟು ಮಿಶ್ರ ಬೆಳೆಯನ್ನು ಕೂಡ ಮಾಡಿಕೊಳ್ಳಬಹುದು. ಅದರಲ್ಲಿ ಅಂತರ್ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳನ್ನ ಹಾಕಿಕೊಳ್ಳೋದ್ರಿಂದಲೂ ಕೂಡ ನಮ್ಮ ಕೃಷಿಕರಿಗೆ ಸಾಕಷ್ಟು ಅನುಕೂಲಗಳು ಆಗುತ್ತೆ, ಮತ್ತೊಂದಷ್ಟು ಲಾಭವೂ ಕೂಡ ಲಭಿಸುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಮುಸುಕಿನ ಜೋಳದ ಸುಧಾರಿತ ಬೇಸಾಯ ಕ್ರಮಗಳನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್. ನಮಸ್ಕಾರ ಭೈರಪ್ಪನವರಿಗೆ. ನಮಸ್ಕಾರ. ಅದೇ ತರನಾಗಿ ಎಲ್ಲಾ ರೈತ ಬಾಂಧವರಿಗೂ ಆಕಾಶವಾಣಿಯ ಮೂಲಕ ನಾನು ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಸುಕಿನ ಜೋಳವನ್ನ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಈ ಭಾಗದಲ್ಲಿ ಬೆಳೆಯಲಾಗ್ತಾ ಇದೆ. ಇದು ಮೂಲಭೂತವಾಗಿ ನಮ್ಮ ಬೆಳೆ ಅಲ್ಲ, ಬಹಳ ಇತ್ತೀಚೆಗೆ ಬಂದಂತ ಒಂದು ಬೆಳೆ. ಒಂದು 20-25 ವರ್ಷದಿಂದ ಈಚೆಗೆ ಇದರ ಸಾಗುವಳಿಯನ್ನ ಹೆಚ್ಚಾಗಿ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಮುಸುಕಿನ ಜೋಳದ ಒಂದು ಪರಿಚಯವನ್ನ ಮಾಡಿಕೊಡಿ ಡಾಕ್ಟ್ರೆ. ನಮಗೆ ಗೊತ್ತಿರೋ ಹಾಗೆ ಮುಸುಕಿನ ಜೋಳ ನಾವು ಇಲ್ಲೇ ಬೆಳಿತೀವಿ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಇದು ಮೂಲತಃ ಒಂದು ಅಮೆರಿಕ ದೇಶದ ಬೆಳೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಇದನ್ನು ಅಮೆರಿಕದಲ್ಲಿ ಯಥೇಚ್ಛವಾಗಿ ಬೆಳೆಯುವಂತದನ್ನ ನಾವು ನೋಡ್ತಾ ಇದೀವಿ. ಅದನ್ನ ಬಿಟ್ಟರೆ ಚೈನಾದಲ್ಲಿ ಯಥೇಚ್ಛವಾಗಿ ಬೆಳೆದು ನಾವು ಕಾಣ್ತಾ ಇದ್ದೇವೆ. ಇದು ಏನು ಅಂತಂದ್ರೆ ಒಂದು 8,000 ವರ್ಷಗಳ ಹಿಂದೆ ಈ ಒಂದು ಬೆಳೆ ಉಗಮ ಆಯಿತು ಅಂತ ಹೇಳಿ ಹೇಳ್ತಾ ಇದೆ ಇತಿಹಾಸ. ಕೊಲಂಬಸ್ ಏನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಏನು ಸಂಚಾರ ಮಾಡುವಂತ ಒಂದು ಸಮಯದಲ್ಲಿ ಕ್ಯೂಬಾ ದೇಶದಲ್ಲಿ ಈ ಬೆಳೆಯನ್ನ ಗುರುತಿಸ್ತಾನೆ. ಅಲ್ಲಿಂದ ಏನು ಅಂತಂದ್ರೆ ಅಮೆರಿಕಕ್ಕೆ ತಂದ್ಬಿಟ್ಟು ಅದು ಏನು ಅಂತಂದ್ರೆ ತಳಿ ಅಭಿವೃದ್ಧಿ ಮಾಡಿ ಅಲ್ಲಿಂದ 8,000 ವರ್ಷಗಳಿಂದ ಈ ಮುಸುಕಿನ ಜೋಳವನ್ನ ನಾವು ಬೆಳೀತಾ ಇದ್ದೀವಿ. ಇವತ್ತಿನ ದಿವಸ ಮುಸುಕಿನ ಜೋಳ ಯಾಕೆ ಇಷ್ಟು ಪ್ರಾಮುಖ್ಯತೆ ಪಡಿತಾ ಇದೆ, ಯಾಕೆ ರೈತರು ಹೆಚ್ಚು ಈ ಬೆಳೆಯನ್ನ ಬೆಳೀತಾ ಇದ್ದಾರೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಿದಾಗ, ಒಂದು ಇದು ರೈತರಿಗೆ ಸುಲಭವಾಗಿ ಬೆಳೆಯುವಂತ ಒಂದು ಬೆಳೆ ಆಗಿದೆ. ಎರಡನೇದು ಈ ಬೆಳೆಯಲ್ಲಿ ಸಿಗುವಂತ ಏನು ಅಂದ್ರೆ ಶಕ್ತಿಮಾನ ತಳಿಗಳು, ಸಂಕರಣ ತಳಿಗಳು ಅಂತ ಹೇಳ್ತೇವೆ, ಅವು ಕೂಡ ಸಾಕಷ್ಟು ಲಭ್ಯತೆ ಇದೆ. ಅದು ನಮ್ಮ ಹಾಸನ ಜಿಲ್ಲೆಯನ್ನ ತೆಗೆದುಕೊಂಡ್ರೆ 10,000-15,000 ಕ್ವಿಂಟಾಲ್ದಷ್ಟು ಬೀಜ ಮಾರಾಟ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ 8-10 ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಹೇಳ್ತೇವಲ್ಲ, ಅಷ್ಟೊಂದು ಕಂಪನಿಗಳು ಕೂಡ ಈ ಹಾಸನ ಜಿಲ್ಲೆಯಲ್ಲಿ ಈ ಬೀಜವನ್ನು ಸರಬರಾಜು ಮಾಡುವುದು ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಕಡಿಮೆ ನೀರನ್ನ ಬಳಕೆ ಮಾಡಿಕೊಂಡು ಬೆಳೆಯುವಂತ ಒಂದು ಬೆಳೆ, ಭತ್ತಕ್ಕೆ ಹೋಲಿಸಿದ್ರೆ ಇದಕ್ಕೆ 90% ನೀರನ್ನು ಉಳಿತಾಯ ಮಾಡಿಕೊಂಡು ಈ ಬೆಳೆಯನ್ನು ನಾವು ಬೆಳಿಲಿಕ್ಕೆ ಅವಕಾಶ ಇದೆ. 70% ಬೇಸಾಯದ ಖರ್ಚನ್ನು ಕಡಿಮೆ ಮಾಡಿಕೊಂಡು ಬೆಳಿಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಇನ್ನೂ ಒಂದು ಏನು ಅಂತಂದ್ರೆ, ರೈತರಿಗೆ ಈ ಬೇರೆ ಬೆಳೆಯನ್ನು ಹೋಲಿಕೆ ಮಾಡಿದಾಗ ಈ ಬೆಳೆ ಮಾಡುವುದು ಬಹಳ ಸುಲಭ ಆಗಿ ಇವತ್ತಿನ ದಿವಸ ಕಂಡು ಬರ್ತಾ ಇದೆ. ಇಷ್ಟೆಲ್ಲರ ಜೊತೆಗೆ ಇದರ ಒಂದು ಬಳಕೆಯನ್ನು ನಾವು ನೋಡಿದಾಗ 47% ಇದು ಏನು ಅಂತಂದ್ರೆ ಕೋಳಿ ಆಹಾರವಾಗಿ ಬಳಕೆ ಆಗ್ತಾ ಇದೆ. ಎರಡನೇದೇನು ಅಂತಂದ್ರೆ 12% ಪಶು ಆಹಾರವಾಗಿ ಬಳಕೆ ಆಗ್ತಾ ಇದೆ. ಸೊ ಇವೆರಡನ್ನು ನಾವು ಸೇರಿಸಿದ್ರೆ 59% ಅಂದ್ರೆ 60 ಇಟ್ಕೊಂಡ್ಬಿಡಿ, 60% ಪಶು ಆಹಾರವಾಗಿ ಬಳಕೆ ಆಗುವುದು ನಾವು ನೋಡ್ತಾ ಇದ್ದೀವಿ. ಜೊತೆಗೆ 23% ನಾವು ಮಾನವನ ಆಹಾರವಾಗಿ ಈಗಾಗಲೇ ನೀವು ಮಾರುಕಟ್ಟೆಯಲ್ಲಿ ನೋಡ್ತಿರ್ಬೋದು, ಕಾರ್ನ್ ಫ್ಲೇಕ್ಸ್ ಇರಬಹುದು, ಕಾರ್ನ್ ಫ್ಲೋರ್ ಇರಬಹುದು, ಚಕ್ಲಿ ಇರಬಹುದು, ನಿಪ್ಪಟ್ಟಿರಬಹುದು, ಇಂಥವುಗಳಲ್ಲಿ ಕೂಡ ಸಾಕಷ್ಟು ಬಳಕೆ ಆಗುವುದು ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಇಂಡಸ್ಟ್ರಿಯಲ್ ಒಂದು ಬಳಕೆಯಾಗಿನೂ ಕೂಡ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ ಇವರು, ಇಥನಾಲ್ ಪ್ರೊಡಕ್ಷನ್ಗಾಗಿ, ಆಮೇಲೆ ಅಡಿಜಿವ್ ಅಂದ್ರೆ ಗಮ್ಮುಗಳನ್ನು ಮಾಡಲಿಕ್ಕೆ, ಆಮೇಲೆ ಗ್ಲೂಕೋಸ್ ಪುಡಿ ನಾವು ಏನು ಸೇವಿಸ್ತೇವಲ್ಲ ಅದನ್ನು ಕೂಡ ಉತ್ಪಾದನೆ ಮಾಡಲಿಕ್ಕೆ ಇಂತಹ ಎಲ್ಲಾ ಒಂದು ಇಂಡಸ್ಟ್ರಿಯಲ್ಲು, ಇವನ್ ಜೊತೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಈ ಬಟ್ಟೆಗೆ ಒಂದು ಸ್ಟಿಫ್ನೆಸ್ ಕೊಡಬೇಕು ಅಂತಂದ್ರೆ ಈ ಪದಾರ್ಥವನ್ನು ಬಳಕೆ ಮಾಡಿ ಕೊಡುವಂತಹದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇದರ ಬಳಕೆಗೆ ಸಾಕಷ್ಟು ಸ್ಕೋಪ್ ಇರೋದ್ರಿಂದ, ಸಾಕಷ್ಟು ಏನು ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕೆ ಏನಂತಂದ್ರೆ ಬೇಡಿಕೆ ಸಾಕಷ್ಟು ಇರೋದ್ರಿಂದ ರೈತರು ಇದನ್ನ ಏನು ಇವತ್ತಿನ ದಿವಸ ಉತ್ಪಾದನೆ ಮಾಡ್ತಾ ಇದಾರೆ. ಅದರ ಒಂದು ಉತ್ಪಾದನೆಯ ಸಾಮರ್ಥ್ಯ ನಾವು ನೋಡಿದಾಗ ಒಂದು ಎಕರೆಗೆ ನಾವು 40 ಕ್ವಿಂಟಾಲ್ದಷ್ಟು ಉತ್ಪಾದನೆ ತೆಗೆಯುವಷ್ಟು ಸಾಮರ್ಥ್ಯ ಆ ಒಂದು ಬೆಳೆಯಲ್ಲಿ ಇದೆ. ಆದ್ರೆ ನಾವು ಕ್ಷೇತ್ರ ಮಟ್ಟಕ್ಕೆ ಬಂದಾಗ, ರೈತರ ಮಟ್ಟಕ್ಕೆ ಬಂದಾಗ, ಇವತ್ತಿನ ದಿವಸ ಒಂದು ಎಕರೆಗೆ 20 ಕ್ವಿಂಟಾಲ್ದಷ್ಟು ನಾವು ನೋಡ್ತಾ ಇದೆ. ಇದು ತುಂಬಾನೇ ಕಡಿಮೆ ಆಯ್ತು. ನಾ ಈಗಾಗಲೇ ಹೇಳಿದೆ, ಅಮೆರಿಕದಲ್ಲಿ ಇದನ್ನ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ ಅಂತೇಳಿ. ಅಲ್ಲಿಯ ಒಂದು ಉತ್ಪಾದಕತೆಯನ್ನು ನಾವು ತೆಗೆದುಕೊಂಡ್ರೆ ಇದನ್ನ ಅವರು 96 ಕ್ವಿಂಟಾಲ್ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಅಂದ್ರೆ 2.5 ಎಕರೆಗೆ ಅಂದ್ರೆ 40 ಕ್ವಿಂಟಾಲ್ ಒಂದು ಎಕರೆಗೆ ಸುಲಭವಾಗಿ ತೆಗಿತಾ ಇದ್ದಾರೆ. ಆದ್ರೆ ನಮ್ಮ ಒಂದು ಕರ್ನಾಟಕಕ್ಕೆ ಬಂದ್ರೆ 56 ಕ್ವಿಂಟಾಲ್ ಒಂದು ಹೆಕ್ಟರ್ಗೆ, ಅಂದ್ರೆ ಒಂದು ಎಕರೆಗೆ ಬಂದ್ರೆ 20-22 ಕ್ವಿಂಟಾಲ್ ಒಂದು ಒಳ್ಳೆ ಮಳೆ ಒಂದು ಒಳ್ಳೆ ಬೇಸಾಯ ಮಾಡಿದ್ರೆ ಇಷ್ಟು ಇಳುವರಿಯನ್ನು ತೆಗಲಿಕ್ಕೆ ಪ್ರಯತ್ನ ಇದೆ. ಆದ್ರೆ ಇವತ್ತಿನ ದಿವಸ ಬೇಡಿಕೆ ನೋಡಿದ್ರೆ ನಮ್ಮ ಭಾರತದಲ್ಲಿ ಇದರ ಉತ್ಪಾದನೆ ನೋಡಿದಾಗ 27 ಮಿಲಿಯನ್ ಟನ್ದಷ್ಟಿದೆ. ಆದ್ರೆ ನಮಗೆ ಬೇಡಿಕೆ ಇರುವುದು 45 ಮಿಲಿಯನ್ ಟನ್ದಷ್ಟು ನಮಗೆ ಮುಸ್ಕಿನ ಜೋಳ ಬೇಕು ಅನ್ನುವಂತ ಬೇಡಿಕೆ ಇದೆ. ಯಾಕಂತಂದ್ರೆ ಇದು ಒಂದು ಕೈಗಾರಿಕೆ ಬೆಳೆಯಾಗಿ, ಆಮೇಲೆ ಜಾನುವಾರುಗಳಿಗೆ ಆಹಾರದ ಬೆಳೆಯಾಗಿ, ಆಮೇಲೆ ಮಾನವನಿಗೆ ಆಹಾರವಾಗಿ, ಹೀಗಾಗಿ ವಿವಿಧ ಸ್ತರಗಳಲ್ಲಿ ಇದರ ಬಳಕೆ ಆಗ್ತಾ ಇರೋದ್ರಿಂದ ರೈತರು ಇನ್ನೂ ಇದಕ್ಕೆ ಹೆಚ್ಚಿನ ಒಂದು ಬೇಸಾಯದಲ್ಲಿ ಮಹತ್ವ ಕೊಟ್ಟು ಹೆಚ್ಚಿನ ಉತ್ಪಾದಕತೆ ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶ ಇರೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಈ ಚರ್ಚೆ ಏನಿದೆಯಲ್ಲ ತಮಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಮುಸ್ಕಿನ ಜೋಳದಲ್ಲಿ ಯಾವೆಲ್ಲ ತಳಿಗಳು ಇದ್ದಾವೆ, ನಮ್ಮ ಭಾಗಕ್ಕೆ ಸೂಕ್ತವಾಗತಕ್ಕಂತಹ ತಳಿ ಯಾವುದು? ನಾವು ಈಗ ಹಾಸನ ಜಿಲ್ಲೆಗೆ ಬಂದ್ರೆ ಮುಸ್ಕಿನ ಜೋಳವನ್ನ ನಾವು ಜಂಟಿ ಕೃಷಿ ನಿರ್ದೇಶಕರ ಒಂದು ಕಚೇರಿಯಿಂದ ನಾನು ಮಾಹಿತಿಯನ್ನು ಪಡ್ಕೊಂಡಾಗ ಇದನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ 106,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ ಅಂತ ಒಂದು ಮಾಹಿತಿ ಗೊತ್ತಾಯ್ತು. 600,000 ಟನ್ದಷ್ಟು ಉತ್ಪಾದನೆ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ ಬಂದ್ರೆ 13,00,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದೀವಿ. 27,00,000 ಟನ್ದಷ್ಟು ಉತ್ಪಾದನೆ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಪ್ರದೇಶ ದಿನದಿಂದ ದಿನಕ್ಕೆ ಇದಕ್ಕೆ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನಮಗೇನು ಅಂತಂದ್ರೆ ಇವತ್ತಿನ ದಿವಸ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಿಂದ ಸಾಕಷ್ಟು ಏನು ಅಂತಂದ್ರೆ ಸಂಕರಣ ತಳಿಗಳು ಬಿಡುಗಡೆ ಆಗಿದೆ. ಇದರ ಜೊತೆಗೆ ಸಾಕಷ್ಟು ಏನಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಬೀಜಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ರೈತರಿಗೆ ಏನು ಅಂತಂದ್ರೆ ತಮಗೆ ಒಂದು ಏನು ಅಂತಂದ್ರೆ ಖಾತ್ರಿ ಇರುವ ಕಡೆ ಬೀಜಗಳನ್ನು ಖರೀದಿ ಮಾಡಿ ತಮ್ಮ ಅನುಭವದ ಒಂದು ಪ್ರಕಾರ ಏನು ಹೆಚ್ಚು ಇಳುವರಿ ಕೊಡುವಂತಹ ಸಂಕರಣ ಬೀಜಗಳನ್ನು ಖರೀದಿ ಮಾಡಿ ಏನು ಅಂತಂದ್ರೆ ಬಿತ್ತನೆ ಮಾಡೋದು ಹೆಚ್ಚು ಸೂಕ್ತ. ನಾವು ಏನು ಅಂತಂದ್ರೆ ನಮ್ಮ ವಿಶ್ವವಿದ್ಯಾನಿಲಯ ಬೆಂಗಳೂರು ಅದರ ಅಡಿಯಲ್ಲಿ ಬರುವಂತಹ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಒಂದು ಸಂಕರಣ ತಳಿಗಳ ಒಂದು ಪರಿಚಯ ಮಾಡ್ಕೊಳ್ಳೋದಾದ್ರೆ ನಮ್ಮಲ್ಲಿ 2006 ಒಂದು ಸಂಕರಣ ತಳಿ ಬಿಡುಗಡೆ ಆಯಿತು. ಅದನ್ನು ನಾವು NAH 2049 ಅಂತ ಹೇಳಿ ಕರಿತೇವೆ. ಅದನ್ನು ನಿತ್ಯಶ್ರೀ ಅನ್ನುವಂತ ಒಂದು ಹೆಸರಿನಿಂದ ಕೂಡ ಕರಿತೇವೆ. ನಿತ್ಯಶ್ರೀ ಅನ್ನೋದು ಒಂದು ಸಂಕರಣ ಮುಸುಕಿನ ಜೋಳದ ತಳಿ. ಇದರ ವಿಶೇಷತೆ ಏನು ಅಂತಂದ್ರೆ ಈ ಒಂದು ಬೆಳೆಯ ಒಂದು ತೆನೆಯನ್ನು ಕಟಾವು ಮಾಡಿದ ಮೇಲೂ ಕೂಡ ಆ ಬೆಳೆ ಹಚ್ಚ ಹಸರಾಗಿ ಇರೋದ್ರಿಂದ ಅದನ್ನು ಮೇವಾಗಿ ಕೂಡ ನಾವು ಬಳಕೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ. 12-15 ಟನ್ದಷ್ಟು ಮೇವು ನಮಗೆ ಹಸಿ ಮೇವು ಸಿಗುತ್ತೆ ಕಟಾವು ಆದ್ಮೇಲೆ. ಅದು ಒಂದು ನಮಗೆ ಜಾನುವಾರುಗಳಿಗೆ ಉಪಯೋಗ ಮಾಡಲಿಕ್ಕೆ ಇರುವಂತ ಒಂದು ಅವಕಾಶ. ಇನ್ನು 2000 ನಾನು ಈಗಾಗಲೇ ಹೇಳಿದೆ, ಏನು 6 ಇದು ನಿತ್ಯಶ್ರೀ ಬಿಡುಗಡೆ ಆಯಿತು. 2010 ನಮಗೆ ಇನ್ನೊಂದು ಸಂಕರಣ ತಳಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಿಂದ ಬಿಡುಗಡೆ ಆಗುತ್ತೆ. ಅದನ್ನು ಹೇಮಾ ಅನ್ನುವಂತ ಒಂದು ಹೆಸರಿನಿಂದ ಅವರು ಗುರುತಿಸ್ತಾರೆ. ಇವರು ಅದನ್ನ NAH 1137 ಅಂತ ಸಂಖ್ಯೆಯಿಂದ ಕೂಡ ಕರೀತಾರೆ. ಇವರು ರೈತರು ತಾವು ಏನು ಅಂತಂದ್ರೆ ಹೇಮಾ ಅನ್ನುವಂತ ಒಂದು ಹೆಸರನ್ನು ನೆನಪಿಟ್ಕೊಂಡ್ರು ಸಾಕಾಗುತ್ತೆ, ಆ ತಳಿಯನ್ನು ಕೊಡ್ರಿ ಅಂದ್ರೂ ಕೂಡ ಕೊಡ್ತಾರೆ. 2017 ಇತ್ತಿತ್ತಲಾಗಿ ಮತ್ತೊಂದು ತಳಿಯನ್ನ ಗುರುತಿಸಿದ್ರು, MAH 14-5 ಅಂತೇಳಿ. MAH 14-5 ಅನ್ನುವಂತ ಒಂದು ಸಂಕರಣ ಮುಸುಕಿನ ಜೋಳದ ತಳಿಯನ್ನು ಬಿಡುಗಡೆ ಮಾಡಿದ್ರು. ಇದರ ಜೊತೆಗೆ ಇತ್ತಿತ್ತಲಾಗಿ ಕ್ಷೇತ್ರ ಪ್ರಯೋಗದಲ್ಲಿರುವಂತಹ ಇನ್ನೊಂದು ಸಂಕರಣ ತಳಿ ಅಂತಂದ್ರೆ MAH 14-138 ಅಂತೇಳಿ. ಸೊ ಇವು ಏನು ಅಂತಂದ್ರೆ ನಮ್ಮ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆದಂತಹ ಸಂಕರಣ ತಳಿಗಳು. ಇವು ಎಲ್ಲಾ ಏನು ಅಂತಂದ್ರೆ ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ಏನು ಕಂಪನಿಗಳು ಮಾರಾಟ ಮಾಡ್ತಾ ಇದೆ ಆ ಎಲ್ಲಾ ಕಂಪನಿಗಳಿಂದ ಉತ್ಕೃಷ್ಟವಾದಂತಹ ಸಂಕರಣ ತಳಿಗಳು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ ಆ ಒಂದು ಬೆಳೆಯಲ್ಲಿ ಬರುವಂತ ಬೂಜು ರೋಗ ಇರಬಹುದು, ಎಲೆ ಚುಕ್ಕ ರೋಗ ಇರಬಹುದು, ಆಮೇಲೆ ಈ ಬೇರೆ ಎಲ್ಲಾ ರೋಗಗಳಿಗೂ ಕೂಡ ನಿರೋಧಕತೆ ಇರುವಂತ ಒಂದು ಗುಣವನ್ನ ಈ ಒಂದು ಸಂಕರಣ ತಳಿಗಳಲ್ಲಿ ಅಳವಡಿಸಿರುವುದು ಹೆಚ್ಚು ವಿಶೇಷ. ಇದರ ಜೊತೆಗೆ ಈ ಸಂಕರಣ ತಳಿಗಳನ್ನ ನಾವು ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿಬಹುದು ಅಂತ ಹೇಳಿ ನಾನು ಹೇಳ್ಬಹುದು. ಒಳ್ಳೆ ಮಳೆ ಬಿದ್ರೆ ಮೇದಿಂದ ಜೂನ್ ವರೆಗೂ ಬಿತ್ತನೆ ಮಾಡಬಹುದು, ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲೂ ಮಾಡಬಹುದು, ಜನವರಿ ಫೆಬ್ರವರಿಯಲ್ಲಿ ಮಾಡಬಹುದು. ಈ ತರ ನೀವು 3 ಕಾಲದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಏನು ಅಂತಂದ್ರೆ ಒಂದು ಒಳ್ಳೆಯ ಇಳುವರಿಯನ್ನು ತೆಗಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಇನ್ನು ನಾವು ಈ ಪರಿಕರಗಳಿಗೆ ಬಂದ್ರೆ ನಾವು ಸಾಮಾನ್ಯವಾಗಿ ಶಿಫಾರಸು ಮಾಡೋದು 1 ಎಕರೆಗೆ 6 ಕೆಜಿ ಬೀಜವನ್ನ ಶಿಫಾರಸು ಮಾಡ್ತೀವಿ. ರೈತರು ಏನ್ ಮಾಡ್ತಾರ ಅಂತಂದ್ರೆ ಸಾಮಾನ್ಯವಾಗಿ ನಾವು 6 ಕೆಜಿ ಶಿಫಾರಸು ಮಾಡಿದಾಗ ಸಾಲಿನಿಂದ ಸಾಲಿಗೆ 2 ಅಡಿ ಅಂತರವನ್ನು ಕೊಟ್ಟು ಬಿತ್ತನೆ ಮಾಡೋದು, ಆಮೇಲೆ ಸಸಿಯಿಂದ ಸಸಿಗೆ 1 ಅಡಿ ಅಂತರ ಕೊಟ್ಟು ಬಿತ್ತನೆ ಮಾಡಿದಾಗ ನಮಗೆ 6 ಕೆಜಿ ಬೀಜ ಸಾಕಾಗುತ್ತೆ. ಆದ್ರೆ ಸಾಮಾನ್ಯವಾಗಿ ರೈತರು ಏನಂತಂದ್ರೆ ಈ ನೇಗಿಲಿಂದ ಸಾಲು ಹೊಡೆದು ಆಳುಗಳ ಮೂಲಕ ಕಾಳುಗಳನ್ನು ಹಾಕೋದ್ರಿಂದ ಸಾಲಿನಿಂದ ಸಾಲಿಗೆ 45 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳನ್ನ ಹಾಕೋದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಅವರಿಗೆ ಏನು ಅಂತಂದ್ರೆ 1 ಕೆಜಿಯಷ್ಟು ಬೀಜ ಬೇಕಾಗುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ಸಿಗುವಂತಹ ಪ್ಯಾಕಿಂಗ್ ನಾವು ನೋಡಿದಾಗ ಒಂದು ಪ್ಯಾಕ್ 4 ಕೆಜಿ ಪ್ಯಾಕಿಂಗ್ ನಲ್ಲೇ ಬರ್ತಾ ಇದೆ. ಹೀಗಾಗಿ 2 ಪ್ಯಾಕೆಟ್ ಅನ್ನ ಅವರು 1 ಎಕರೆಗೆ ಬಳಸೋದು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಹೀಗಾಗಿ ರೈತರು ಏನು ಅಂತಂದ್ರೆ ಈ ಪರಿಕರಗಳನ್ನು ತಾವು ಖರೀದಿ ಮಾಡಬೇಕಾದ್ರೆ ರೈತ ಸಂಪರ್ಕ ಕೇಂದ್ರ ಇರಬಹುದು ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯಾಲಯ ಇರಬಹುದು, ಇಂಥಲ್ಲಿ ಏನಾದರೂ ತಾವು ತೆಗೆದುಕೊಳ್ಳೋದಾದ್ರೆ ತಮಗೆ ಒಂದು ಗಣ ಸರ್ಕಾರ ಒಂದು ವಿಶೇಷ ಅನುಕೂಲತೆ ಮಾಡಿಕೊಟ್ಟಿದೆ. ಏನು ಅಂತಂದ್ರೆ ಸಾಮಾನ್ಯ ರೈತರಾದ್ರೆ 50% ಸಬ್ಸಿಡಿ ಇರುತ್ತೆ, ಆಮೇಲೆ SC/ST ರೈತರಾದ್ರೆ 75% ಬೀಜದ ಮೇಲೆ ಸಬ್ಸಿಡಿ ಇರುತ್ತೆ. ಆದ್ರೆ ನಮ್ಮ ವಿಶ್ವವಿದ್ಯಾನಿಲಯದ ಬೀಜಗಳಿಗೆ ಅದ ಒಂದು ಏನು ಅಂತಂದ್ರೆ ಸೌಕರ್ಯ ಇರುವುದಿಲ್ಲ. ಆದ್ರೆ ನಮ್ಮಲ್ಲಿ ಇರುವಂತ ಏನು ಅಂತಂದ್ರೆ ಪ್ರೈಸ್ ಅಥವಾ ರೇಟ್ ತುಂಬಾನೇ ಕಡಿಮೆನೇ ಇರುತ್ತೆ. ಏನು ಅಂತಂದ್ರೆ ಖಾಸಗಿ ಕಂಪನಿಗಳ ಒಂದು ಬೀಜಕ್ಕೆ ಹೋಲಿಸಿದಾಗ. ಸೊ ಹೀಗಾಗಿ ರೈತರು ಬೀಜಗಳನ್ನು ಖರೀದಿ ಮಾಡಬೇಕಾದ್ರೆ ಈ ಒಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಖರೀದಿ ಮಾಡೋದು ಹೆಚ್ಚು ಸೂಕ್ತ. ಈಗಾಗಲೇ ಪರಿಕರಗಳಿಗೆ ನಾನು ಹೇಳ್ತಾ ಇದ್ದೆ 6 ಕೆಜಿ ಬೀಜ ಬೇಕಾಗುತ್ತೆ ಅಂತ ಹೇಳಿ. ರೈತರು ಸಾಲಿನಿಂದ ಸಾಲಿಗೆ ಅಂತರ ಕಡಿಮೆ ಕೊಟ್ಕೊಂಡು 8 ಕೆಜಿ ವರೆಗೂ ಬಳಸೋದು ನಾವು ಕ್ಷೇತ್ರ ಮಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನ್ ತೊಂದರೆ ಇಲ್ಲ, ಮಾಡಬಹುದು. ಆದ್ರೆ ಇನ್ನೇನು ಅಂತಂದ್ರೆ ಈ ಒಂದು ಮುಸುಕಿನ ಜೋಳದ ಒಂದು ಬೇಕಾದಂತ ಪೋಷಕಾಂಶಗಳನ್ನ ನಾವು ನೋಡಿದಾಗ ಇದು ಒಂದು ಏನು ಅಂತಂದ್ರೆ ಯಥೇಚ್ಛವಾಗಿ ಪೋಷಕಾಂಶಗಳನ್ನ ಬಳಕೆ ಮಾಡಿಕೊಂಡು ಬೆಳೆಯುವಂತ ಬೆಳೆ ಅಂತ ಹೇಳಿ ನಾವು ಗುರುತಿಸಿದ್ದೇವೆ. ಯಾಕೆ ಅಂತಂದ್ರೆ ಇದು ಹೆಚ್ಚು ಇಳುವರಿ ಕೊಡುವಂತ ಒಂದು ಬೆಳೆ. ಏನು ಅಂತಂದ್ರೆ 40 ಕ್ವಿಂಟಾಲ್ ಒಂದು ಎಕರೆಗೆ ಕೊಡುವಂತ ಒಂದು ಸಾಮರ್ಥ್ಯ ಇರೋದ್ರಿಂದ ಭೂಮಿಯಿಂದ ಸಾಕಷ್ಟು ಪೋಷಕಾಂಶಗಳನ್ನ ಈ ಒಂದು ಬೆಳೆ ತೆಗೆದುಕೊಂಡು ಸಾಕಷ್ಟು ಇಳುವರಿ ಕೊಡುವಂತ ಒಂದು ಸಾಮರ್ಥ್ಯ ಇದೆ. ಹೀಗಾಗಿ ರೈತರು ಮಣ್ಣಿನ ಫಲವತ್ತತೆ ಕಡೆ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯ. ಸಾಕಷ್ಟು ಏನು ಅಂತ ತಿಪ್ಪೆ ಗೊಬ್ಬರ ಹಾಕೋದಿರಬಹುದು, ಕನಿಷ್ಠ ಅಂತಂದ್ರೆ 1 ಎಕರೆಗೆ 4-5 ಟನ್ನದಷ್ಟು ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ ಆಗ್ಲಿ ಅಥವಾ ಈಗಾಗಲೇ ಮಡ್ಡಿ ಗೊಬ್ಬರ ಸಿಗುತ್ತೆ ಕಡಿಮೆ ರೇಟ್ ನಲ್ಲಿ, ಅದನ್ನಾಗ್ಲಿ ಎರೆಗೊಬ್ಬರ ಆಗ್ಲಿ ಇಂಥ, ಅಥವಾ ಈಗ ಒಳ್ಳೆ ಮಳೆ ಆಗ್ತಾ ಇದೆ, ಇಲಾಖೆಯವರು ಕೂಡ ಸಬ್ಸಿಡಿಯಲ್ಲಿ ಸನ್ಹೆಂಪ್ ಮತ್ತು ಡೈಂಚಾ ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸನ್ಹೆಂಪ್ ತಗೊಂಡ್ರೆ 60 ರೂಪಾಯಿ ಕೆಜಿ, ಡೈಚಾ ತಗೊಂಡ್ರೆ 40 ರೂಪಾಯಿ ಕೆಜಿ. ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿದೆ, ಎಲ್ಲೆಲ್ಲಿ ಒಳ್ಳೆ ಮಳೆ ಆಗಿದೆ ರೈತ ಸಂಪರ್ಕ ಕೇಂದ್ರದಿಂದ ಎಕರೆಗೆ 10-15 ಕೆಜಿ ಅಷ್ಟು ಎರಚಿಬಿಟ್ಟು ಅದನ್ನ 45 ದಿವಸ ಆದ್ಮೇಲೆ ಮಣ್ಣಿನಲ್ಲಿ ಮುಗ್ಗ ಹಾಕಿ ಅಥವಾ ಮಣ್ಣಿನಲ್ಲಿ ಸೇರಿಸಿಬಿಟ್ಟು ಆಮೇಲೆ ನೀವು ಸಾಲ್ ಬಿಟ್ಟು ಮುಸುಕಿನ ಜೋಳವನ್ನ ಬಿತ್ತನೆ ಮಾಡೋದು ಹೆಚ್ಚು ಸೂಕ್ತ ಅಂತ ಹೇಳಿ ನಾನು ಹೇಳ್ತೇನೆ. ಹೆಚ್ಚು ಸೂಕ್ತವಾದಂತ ತಳಿ ಯಾವ ನಮ್ಮ ಭಾಗಕ್ಕೆ? ನಾವು ಸಾಮಾನ್ಯವಾಗಿ ನೋಡೋದು ಏನಂತಂದ್ರೆ 90%-ಷ್ಟು ರೈತರು ಖಾಸಗಿ ಕಂಪನಿಯ ಬೀಜಗಳನ್ನು ಬಳಕೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಏನಂದ್ರೆ 1-2% ಮಾತ್ರ ಕೃಷಿ ವಿಶ್ವವಿದ್ಯಾನಿಲಯದ ಬೀಜಗಳನ್ನು ಬಳಕೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಅಷ್ಟೊಂದು ಸ್ಪರ್ಧಾತ್ಮಕವಾಗಿ ಏನಂತಂದ್ರೆ ಬೀಜಗಳನ್ನು ಪೂರೈಕೆ ಮಾಡಲಿಕ್ಕೆ ಅನೇಕ ಖಾಸಗಿ ಕಂಪನಿಗಳು ತಯಾರಿಯಲ್ಲಿದೆ, ಜೊತೆಗೆ ಅವಕ್ಕೆ ಸಬ್ಸಿಡಿ ಕೂಡ ಇರೋದ್ರಿಂದ ಹೆಚ್ಚು ರೈತರು ಏನಂತಂದ್ರೆ ಇಷ್ಟಪಟ್ಟು ತಗೊಂಡು ಬೆಳೀತಾ ಇದ್ದಾರೆ. ಇದರಲ್ಲಿ ನಾನು ಖಾಸಗಿ ಕಂಪನಿಗಳ ಹೆಸರು ಹೇಳೋಕ್ಕಿಂತ ಆ ರೈತರಿಗೆ ಯಾವುದು ತಮ್ಮ ಜಮೀನಿನಲ್ಲಿ ಹೆಚ್ಚು ಇಳುವರಿ ಕೊಟ್ಟಿರುತ್ತಲ್ಲ ಅಂತ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಬೆಳೆದು ಹೆಚ್ಚು ಸೂಕ್ತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ ಈ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳಿಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಈಗಾಗಲೇ ಮಳೆ ಆಗಿದೆ, ಹೆಸರಲ್ಲಿ ಗೊಬ್ಬರಗಳನ್ನು ಹಾಕೊಂಡು ಆಮೇಲೆ ಮಣ್ಣಿಗೆ ಸೇರಿಸಿಬಿಟ್ಟು ಆಮೇಲೆ ಮುಸುಕಿನ ಜೋಳ ಬಿತ್ತರಿ ಅಂತೇಳಿ. ಯಾಕಂದ್ರೆ ಪ್ರತಿ ವರ್ಷ ನಾವು ಮುಸುಕಿನ ಜೋಳ ಮಾಡೋದ್ರಿಂದ ಈ ಇಳುವರಿಯ ಮಟ್ಟ ನಾನು ಹೇಳಿದೆ ಅದು 40 ಕ್ವಿಂಟಾಲ್ ಒಂದು ಎಕರೆಗೆ ಕೊಡುವಂತ ಒಂದು ಸಾಮರ್ಥ್ಯ ಇರುವಂತಹ ಬೆಳೆ ಇರೋದ್ರಿಂದ ನಾವು 15-20 ಕ್ವಿಂಟಾಲ್ ಅರ್ಧದಷ್ಟು ಯಾಕೆ ಇಳುವರಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು? ಅದಕ್ಕೋಸ್ಕರ ನಾವೇನು ಅಂತಂದ್ರೆ ಮಣ್ಣಿನ ಫಲವತ್ತತೆಯ ಕಡೆ ಗಮನ ಕೊಟ್ಟು ನಮಗೆ ಬೇಕಾದಂತ ಇಳುವರಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೇನೆ. ಇದರ ಜೊತೆಗೆ ಪ್ರತಿ 2 ಅಥವಾ 3 ಬೆಳೆ ಆದ್ಮೇಲೆ ಸತುವಿನ ಸಲ್ಫೇಟ್ ಅನ್ನ ಒಂದು 4 ಕೆಜಿಯಷ್ಟು ಪ್ರತಿ ಎಕರೆಗೆ ಹಾಕೋದು ಹೆಚ್ಚು ಸೂಕ್ತ. ಈ ತರ ಮಾಡ್ಕೊಳ್ಳೋದ್ರಿಂದ ಆ ಬೆಳೆಗೆ ಬೇಕಾದಂತ ಸತುವನ್ನ ಒದಗಿಸಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಒಂದು ಏನು ಅಂತಂದ್ರೆ ಪೋಷಕಾಂಶಗಳಿಗೆ ಬಂದ್ರೆ ಈಗ ನಾವು ಕುಷಿಕೆ ಪ್ರದೇಶಕ್ಕೆ ಬಂದ್ರೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟಾಷನ್ನ ಶಿಫಾರಸು ಮಾಡ್ತೇವೆ. ಅಂದ್ರೆ ನಾವು ಈಗಾಗಲೇ ಏನು ಹೇಳಿದೆ, DAP ಹಾಕೋದಾದ್ರೆ 1 ಚೀಲ DAP, 1/2 ಚೀಲದಷ್ಟು ಪೊಟಾಷ್, ಇವನ್ನ ಮಿಶ್ರಣ ಮಾಡ್ಕೊಂಡು ತಳಗೊಬ್ಬರವಾಗಿ ಹಾಕೊಳ್ಳಿ. ಆಮೇಲೆ ಬಿತ್ತನೆ ಮಾಡಿದ 30 ದಿವಸದ ನಂತರ 1 ಚೀಲ ಯೂರಿಯಾವನ್ನ ಮೇಲ್ಗೊಬ್ಬರವಾಗಿ ಕೊಟ್ಟು ಕುಂಟೆ ಹೊಡೆದ್ರೆ ನಾವು ಏನು ಅಂತಂದ್ರೆ ಆ ಒಂದು ಬೆಳೆಗೆ ಬೇಕಾದಂತ ಪೋಷಕಾಂಶಗಳನ್ನ ಕೊಟ್ಟ ಹಾಗೆ ಆಗತ್ತೆ. ಇವರು ಇನ್ನು ನಾವು ನೀರಾವರಿಯಲ್ಲಿ ಮಾಡುವಂತ ರೈತರಿಗೆ ಹೇಳೋದು ಏನು ಅಂತಂದ್ರೆ 60 ಕೆಜಿ ಸಾರಜನಕ, 30 ಕೆಜಿ ರಂಜಕ, 16 ಕೆಜಿ ಪೊಟಾಶ್ ಒದಗಿಸುವಂತ ಯಾವುದೇ ಗೊಬ್ಬರಗಳನ್ನು ಹಾಕೊಂಡು ನಾವು ಬೇಸಾಯ ಮಾಡಿ ಇನ್ನೂ ಹೆಚ್ಚಿನ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ಏನು ಅಂತಂದ್ರೆ ಪೋಷಕಾಂಶಗಳ ಒಂದು ನಿರ್ವಹಣೆ. ಇನ್ನು ನಾವು ಬೆಳೆ ಹಾಕಿದ್ದಾಯ್ತು, ಪೋಷಕಾಂಶಗಳನ್ನ ಹಾಕಿದ್ದಾಯ್ತು, ಬೆಳೆ ಜೊತೆಗೆ ಕಳೆಗಳು ಕೂಡ ಸ್ಪರ್ಧಾತ್ಮಕವಾಗಿ ಏನಂತಂದ್ರೆ ಬರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೂ ಕೂಡ ನಮ್ಗೆ ಏನಂತಂದ್ರೆ ಇವತ್ತಿನ ದಿವಸ ತಾಂತ್ರಿಕತೆ ಎಷ್ಟು ಮುಂದುವರೆದಿದೆ ಅಂತಂದ್ರೆ, ನಾವು ಮೊದಲೆಲ್ಲ ಕುಂಟೆ ಹೊಡೆದೇ ಕಳೆ ಹತೋಟಿ ಮಾಡುವಂತ ಒಂದು ಸಂದರ್ಭ ಇತ್ತು. ಆದ್ರೆ ಇವತ್ತಿನ ದಿವಸ ರೈತರು ಎದುರಿಸುವಂತ ಅನೇಕ ಸಮಸ್ಯೆಗಳಲ್ಲಿ ಕೂಡ ಆಳುಗಳ ಕೊರತೆಯನ್ನು ಕೂಡ ಒಂದು ಕಾಡ್ತಾ ಇದೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಮುಸುಕಿನ ಜೋಳ ಹಾಕಿದ ತಕ್ಷಣ ಒಂದು ಏನು ಅಂತಂದ್ರೆ ಉದಯಪೂರ್ವ ಕಳೆನಾಶಕ ಅಂತ ಹೇಳ್ತೇವೆ. ಉದಯಪೂರ್ವ ಕಳೆನಾಶಕ ಅಂದ್ರೆ ನಾವು ಬಿತ್ತಿದ ಮೇಲೆ ಕಳೆ ಬರುವಕ್ಕಿಂತ ಪೂರ್ವದಲ್ಲಿ ಹಾಕುವಂತ ಕಳೆನಾಶಕಗಳನ್ನು ಉದಯಪೂರ್ವ ಕಳೆನಾಶಕ ಅಂತ ಹೇಳ್ತೇವೆ. ಅದಕ್ಕೆ ನಾವು ಶಿಫಾರಸು ಮಾಡಿದಂತ ಒಂದು ಕಳೆನಾಶಕ ಅಂದ್ರೆ ಅಟ್ರಾಜಿನ್. ಅಟ್ರಾಜಿನ್ ಅಥವಾ ಅಟ್ರಾಟಾಪ್ ಅಂತ ಹೇಳಿ ಟಾಟಾದವರು ಸಿಗುತ್ತೆ. ಅದನ್ನು 1 ಕೆಜಿ ನಾವು ಏನು ಅಂತಂದ್ರೆ ಮರಳಿನಲ್ಲಿ ಮಿಶ್ರ ಮಾಡಿ ತೇವಾಂಶ ಚೆನ್ನಾಗಿದ್ದಾಗ ಅದನ್ನು ನಾವು ಭೂಮಿಯಲ್ಲಿ ಎರಚಿಬಿಟ್ರೆ ಕಳೆಗಳು ತುಂಬಾ ಚೆನ್ನಾಗಿ ಹತೋಟಿ ಆಗ 10-15 ಕೆಜಿ ಮರಳಿನಲ್ಲಿ ಮಿಶ್ರಣ ಮಾಡಿ ಎರಚಬೇಕು. ಆದ್ರೆ ರೈತರು ತಪ್ಪು ಮಾಡೋದು ಏನು ಅಂತಂದ್ರೆ, ಇಲ್ಲಿ ಒಂದು 25-30 ಕೆಜಿ ಯೂರಿಯಾದಲ್ಲಿ ಇದನ್ನು ಮಿಶ್ರಣ ಮಾಡಿ ಏನು ಅಂತಂದ್ರೆ ಮುಸುಕಿನ ಜೋಳಕ್ಕೆ ಹಾಕೋದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಒಂದು ಯೂರಿಯಾದ ಯಥೇಚ್ಛವಾದ ಬಳಕೆ ಆಗ್ತಾ ಇದೆ, ಅದು ಬೇಕಾಗಿಲ್ಲ. ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನ ಈ ರಸಗೊಬ್ಬರಗಳ ಮೂಲಕ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ವಿಚಾರ. ಎರಡನೇದು ಅಂತಂದ್ರೆ ಬೇಸಾಯದ ಖರ್ಚನ್ನು ಕೂಡ ನಾವು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನ ರೈತರು ದಯವಿಟ್ಟು ಗಮನಿಸ್ಕೊಳ್ಳಿ. ನಾವು ಅಟ್ರಾಟ್ರಾಪ್ ಹಾಕೋದಾದ್ರೆ ದಯವಿಟ್ಟು ಅದು ಪುಡಿ ರೂಪದಲ್ಲಿ ಬರುತ್ತೆ, 4 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಒಂದು 10-15 ಟ್ಯಾಂಕ್ ನಾವು ಮಿಶ್ರಣ ಮಾಡಿ ಸಿಂಪರಣೆ ಮಾಡೋಣ. ಇಲ್ಲ ಅಂತಂದ್ರೆ ನಮಗೆ ಮರಳು ಇದ್ರೆ ಒಂದು 10-15 ಕೆಜಿ ಮರಳಿನಲ್ಲಿ ಈ ಪುಡಿಯನ್ನ ಮಿಶ್ರಣ ಮಾಡಿ ಸ್ವಲ್ಪ ತೇವ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಬಿತ್ತಿನ ಮರುದಿವಸ ನಾವು ಏನ್ ಮಾಡ್ಬೇಕು, ಭೂಮಿಯ ಮೇಲೆ ಎರಚೋದ್ರಿಂದ ಹುಲ್ಲಿನಿಂದ ಬರುವಂತ ಕಳೆಗಳಾಗಿರ್ಬೋದು, ಅಗಲ ಎಲೆ ಕಳೆಗಳಿರ್ಬೋದು, ಒಂದು 15-20 ದಿವಸ ಕಳೆ ಬರದ ಹಾಗೆ ನಾವು ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಏನ್ ಮಾಡ್ಬೇಕು, ಕುಂಟೆ ಹೊಡೆದ್ಬಿಟ್ಟು ಆಮೇಲೆ ಮುಸ್ಕಿನ ಜೋಳ ಅವಾಗ ಏನಾಗುತ್ತೆ, ಒಂದು 4-5 ಎಲೆ ಮೇಲೆ ಬಂದಿರುತ್ತೆ ಅಥವಾ ಮೊಣಕಾಲು ಎತ್ತರವರೆಗೂ ಬಂದಿರ್ತೈತಿ. ಅವಾಗ ಏನು ಅಂತಂದ್ರೆ ನಾವು ಇನ್ನೂ 2 ಎಲೆ 3 ಎಲೆ ಇರುವಂತ ಕಳೆಗಳು ಕೂಡ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಒಳ್ಳೊಳ್ಳೆ ಕಳೆನಾಶಕಗಳು ಲಭ್ಯತೆ ಇದೆ. ನೀರು ಕೂಡ ಬಹಳ ಮುಖ್ಯ. ಕೆಲವು ಸಂದರ್ಭಗಳಲ್ಲಿ ಮಳೆ ಕೈ ಕೊಡ್ತು ಅಂತ ಅಂದಾಗ ನೀರಿನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಯಾವೆಲ್ಲ ಸಂದಿಗ್ಧ ಪರಿಸ್ಥಿತಿಗಳಿರುತ್ತೆ, ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರನ್ನ ನೀಡಬೇಕಾಗುತ್ತೆ? ಸಾಮಾನ್ಯವಾಗಿ ಮುಸುಕಿನ ಜೋಳದ ಒಂದು ಜೀವನ ಚರಿತ್ರೆ ತೆಗೆದುಕೊಂಡ್ರೆ ಅದರಲ್ಲಿ ಗಂಡು ಹೂವು ಮತ್ತು ಹೆಣ್ಣು ಹೂವು ಬರೋದನ್ನ ನಾವು ನೋಡ್ತಾ ಇದೀವಿ. ಮೊದಲು ಬರೋದು ಏನು ಅಂತಂದ್ರೆ ಗಂಡು ಹೂವು, ತುರಾಯಿ ಅಂತ ಹೇಳ್ತೇವೆ, ಟ್ಯಾಜಲ್ ಅಂತ ಕರಿತೇವೆ. ಅದು ಸಾಮಾನ್ಯವಾಗಿ ಏನು ಅಂತಂದ್ರೆ 55 ದಿವಸಕ್ಕೆ ಬಂದ್ಬಿಡುತ್ತೆ. ಅದಾದ ಒಂದು 5-6 ದಿವಸಕ್ಕೆ ಹೆಣ್ಣು ಬಗಲದಲ್ಲಿ ಬರುತ್ತೆ. ಒಂದು 5-6 ಎಲೆ ಕೆಳಗಿನಿಂದ ಹಿಡ್ಕೊಂಡು ಒಂದು 5-6 ಎಲೆ ಬಿಟ್ಟ ಮೇಲೆ ತೆನೆ ಬರುತ್ತೆ. ಅದು ಏನು ಅಂತಂದ್ರೆ ಹೆಣ್ಣು ಹೂವು ಅಂತ ಹೇಳ್ತೇವೆ, ಅದನ್ನ ಕಾಬ್ ಅಂತ ಹೇಳಿ ಕರಿತೇವೆ, ಅಥವಾ ಹೆಣ್ಣು ಹೂವು. ಸೊ ಇವು ಏನಂತಂದ್ರೆ ಒಂದು ವಾರದಲ್ಲೇ ಡಿಫರೆನ್ಸ್ ಅಲ್ಲೇ ಬರುತ್ತೆ. ಮೊದಲು ಬರೋದು ಗಂಡು ಹೂವು, ಎರಡನೇದು ಬರೋದು ಹೆಣ್ಣು ಹೂವು. ಈ ಹೆಣ್ಣು ಹೂವು ಬರುವಂತ ಒಂದು ಸಂದರ್ಭದಲ್ಲಿ ತೇವಾಂಶ ಏನಾದ್ರೂ ಕೊರತೆ ಆದ್ರೆ ತೆನೆ ಬರೋದು ನಿಂತು ಹೋಗುತ್ತೆ ಅಥವಾ ಕಾಳು ಕಟ್ಟೋದು ಕಡಿಮೆ ಆಗುತ್ತೆ ಜುಳ್ಳಾಗ ಅಂತ. ಈ ಒಂದು ಏನಂತಂದ್ರೆ ಸಂದಿಗ್ಧ ಹಂತ ಅಂತ ಹೇಳ್ತೇವೆ. ಇದರ ಜೊತೆಗೆ ಕಾಳು ಕಟ್ಟುವ ಹಂತ, ಈ ತೆನೆ ಬಂದ ಮೇಲೆ ಒಂದು 15-20 ದಿವಸ ಏನಂತಂದ್ರೆ ಪಾಲಿನೇಷನ್ ನಡೀತೇವೆ, ಪರಾಗಸ್ಪರ್ಶ ನಡೀತಾ ಇರುತ್ತೆ. ಮೇಲೆ ಗಂಡು ಹೂಗಳು ಪರಾಗರೇಣುಗಳನ್ನ ಸುರಿಸ್ತಾ ಇರುತ್ತೆ, ಕೆಳಗಡೆ ತೆನೆಯಲ್ಲಿ ಕಾಳುಗಳು ಕಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ. ಇದೆಲ್ಲ ನಡಿಬೇಕಂದ್ರೆ ಒಂದು 15-25 ನಿಮಿಷ. ಇಲ್ಲಿಯೂ ಕೂಡ ನಮ್ಗೆ ಏನಾದ್ರೂ ನೀರಿನ ಕೊರತೆ ಆದ್ರೆ ಅವಾಗೂ ಕೂಡ ನಮಗೆ ಒಂದು ಸಂದಿದ್ಧ ಅಂತ ಹೇಳಿ ಹೇಳ್ಬಹುದು. ಈ ಎರಡು ಹಂತಗಳಲ್ಲಿ ಏನು ಅಂತಂದ್ರೆ ನೀರನ್ನ ನಾವು ಕಾಯ್ದುಕೊಳ್ಳೋದು ಬಹಳ ಅವಶ್ಯ. ಆ ಹೊತ್ತಿನಲ್ಲಿ ಏನಾದ್ರೂ ಮಳೆ ಕೈ ಕೊಡ್ತು ಇದು ಆಯ್ತು ಅಂತಂದ್ರೆ ಇಳುವರಿ ಮೇಲೆ ಗಣನೀಯವಾದಂತಹ ಪರಿಣಾಮವನ್ನು ಬೀರುವುದು ನಾವು ಕಾಣ್ತಾ ಇದ್ದೇವೆ. ಈ ಸಂದರ್ಭಗಳಲ್ಲಿ ನೀರಿನ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಬೇಕಾಗುತ್ತೆ. ಏನೆಲ್ಲ ಮಿಶ್ರ ಬೆಳೆಯನ್ನ ಈ ಒಂದು ಮುಸುಕಿನ ಜೋಳದಲ್ಲಿ ಬೆಳೆದುಕೊಳ್ಬಹುದು, ಅದರಿಂದ ಏನು ಅನುಕೂಲಗಳನ್ನ ನಾವು ಮಾಡಿಕೊಳ್ಬಹುದು? ಈಗ ನಾನು ನೋಡೋದಾದ್ರೆ ಈಗ ಕಳೆದ ಒಂದು 2-3 ವರ್ಷದ ಹಿಂದೆ ಕೃಷಿ ಇಲಾಖೆಯವರು ಏನ್ ಮಾಡಿದ್ರು, ಕಂಪಲ್ಸರಿ ಮುಸುಕಿನ ಜೋಳ ಜೊತೆ ಮಿಶ್ರ ಬೆಳೆ ಬೆಳಿಲೇಬೇಕು ಅಂತೇಳಿ 1/4 ಕೆಜಿಯಷ್ಟು ತೊಗರಿಯನ್ನ, ಯಾರು 1 ಎಕರೆ ಮುಸುಕಿನ ಜೋಳ ಹಾಕ್ತಾರ 1/4 ಕೆಜಿ ತೊಗರಿಯನ್ನ ಮಿಶ್ರ ಬೆಳೆಯಾಗಿ ಬೆಳಿಲೇಬೇಕು ಅನ್ನುವಂತ ಒಂದು ಒತ್ತಾಯ ಮಾಡಿ ಕೊಟ್ಟದ್ದಾಯ್ತು. 6 ಸಾಲ ಮುಸುಕಿನ ಜೋಳ, 1 ಸಾಲ ತೊಗರಿ, 6 ಸಾಲ ಮುಸುಕಿನ ಜೋಳ, 1 ಸಾಲ ತೊಗರಿ ಹಾಕೊಳ್ಳಿ ಅಂತೇಳಿ ಅನೇಕ ರೈತರು ಹಾಕಿದ್ರು, ಒಂದು ಚೆನ್ನಾಗಿ ಇಳುವರಿನೂ ಕೂಡ ಬಂತು. ಹೀಗಾಗಿ ಮಿಶ್ರ ಬೆಳೆಯಾಗಿ ತೊಗರಿಯನ್ನು ಬೆಳೆಯುವುದು ಹೆಚ್ಚು ಸೂಕ್ತ. ನಮ್ಮ ವಿಶ್ವವಿದ್ಯಾನಿಲಯದಿಂದ ಆದಂತಹ ಸಂಶೋಧನೆ ನೋಡೋದಾದ್ರೆ ಸೋಯಾ ಅವರೆಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 2 ಸಾಲು ಮುಸುಕಿನ ಜೋಳ, 2 ಸಾಲು ಸೋಯಾ ಅವರೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಹೆಸರು ಉದ್ದನ್ನು ಕೂಡ ನಾವು ಪ್ರಯೋಗ ಮಾಡಿದ್ವಿ. ಹೆಸರು ಉದ್ದನ್ನು ಕೂಡ ನಾವು ಹಾಕೊಂಡು ಒಂದು ಸಾಲು ಸ್ಕಿಪ್ ಮಾಡ್ಕೋಬೇಕಾಗತ್ತೆ. ಏನು ಅಂತಂದ್ರೆ, ನಾವು ಎರಡು ಅಡಿ ಅಂತರದಲ್ಲಿ ಸಾಲವನ್ನು ಮಾಡಿದಾಗ, ಒಂದು ಸಾಲು ಸ್ಕಿಪ್ ಮಾಡಿದಾಗ, ಅಥವಾ ಎರಡೂ ಸಾಲುಗಳನ್ನು ಜೋಡಿ ಸಾಲುಗಳಾಗಿ ಪರಿವರ್ತನೆ ಮಾಡ್ಕೊಳ್ಳೋದು. ಈಗ 60 ಸೆಂಟಿಮೀಟರ್ ಎರಡು ಸಾಲುಗಳ ಮಧ್ಯೆ ಅಂತ ಹೇಳ್ತೇನೆ ನಾನು, ಅದರ ಬದಲಿ 45 ಸೆಂಟಿಮೀಟರ್ ಮಾಡಿಕೊಂಡು ಎರಡು ಸಾಲುಗಳ ಮಧ್ಯೆ ಅದು ಜೋಡಿ ಸಾಲು ಆಗುತ್ತೆ. ಅಗಲ ನಿಮಗೆ ಸಿಗುತ್ತೆ. ಎರಡು ಜೋಡಿ ಸಾಲುಗಳ ಮಧ್ಯೆ 90 ಸೆಂಟಿಮೀಟರ್ ಅಂತರ ಇಟ್ಕೊಟ್ಕೊಂಡು ಅದರ ಮಧ್ಯೆ ನಾವು ಏನಂತಂದ್ರೆ ಹೆಸರಾಗ್ಲಿ, ಉದ್ದಾಗ್ಲಿ, ಆಮೇಲೆ ಸೋಯಾ ಅವರೇ ಆಗ್ಲಿ, ಇಂತಹ ಬೆಳೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಇಳುವರಿ ತೆಗಲಿಕ್ಕೆ ಅವಕಾಶ ಇದೆ. ಒಟ್ಟು ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಮಿಶ್ರ ಬೆಳೆಗಳು ಏನಂತಂದ್ರೆ ದ್ವಿದಳ ಧಾನ್ಯದ ಬೆಳೆಗಳಾಗಿರೋದ್ರಿಂದ ಈ ಮುಸುಕಿನ ಜೋಳಕ್ಕೆ ತುಂಬಾ ಸಹಕಾರಿ ಮಾಡ್ತಾವೆ. ಯಾಕೆಂತಂದ್ರೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಹಿಡಿದುಕೊಂಡು ಅವು ಮುಸುಕಿನ ಜೋಳಕ್ಕೂ ಒದಗಿಸುವಂತ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಹೀಗಾಗಿ ಮುಸುಕಿನ ಜೋಳದ ಇಳುವರಿಯನ್ನು ಇನ್ನೂ ಜಾಸ್ತಿ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಈ ಮುಸುಕಿನ ಜೋಳದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಕೃಷಿಕರಿಗೆ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ 8768222218 10 ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8768222218 10 ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಸುಧಾರಿತ ಬೇಸಾಯ ಕ್ರಮಗಳನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಮೆಕ್ಕೆಜೋಳದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಇದುವರೆಗೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗೆ ಮಾತುಕತೆ ಕೇಳುತ್ತಿದ್ದೀರಿ. ಈ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಈಗ ಅಪ್ಪಗೆರೆ ತಿಮ್ಮರಾಜು ಅವರು ಮತ್ತು ಸಂಗಡಿಗರು ಹಾಡಿರುವ ಒಂದು ಜನಪದ ಗೀತೆ ಕೇಳೋಣ. ಕಿನ್ನೂರಿ ನುಡಿಸೋಣ ದನಿ ಚಂದವೋ, ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವೋ. ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಬಂದ ಬಾಲೆರಲ್ಲ ಮರದಲ್ಲಿ ಪಡ್ದಾನ ತಂದು, ನೋಡಿ ಬಂದ ಬಾಲೆರಲ್ಲ ಮರದಲ್ಲಿ ಪಡ್ದಾನ ತಂದು, ಕೊಳ್ಳೋ ಜೋಗಪ್ಪ ನಿನ್ನ ಪಡಿದಾನ ಜೋಗಿ, ಕೊಳ್ಳೋ ಜೋಗಪ್ಪ ನಿನ್ನ ಪಡಿದಾನ, ಕೊಳ್ಳೋ ಜೋಗಪ್ಪ ನಿನ್ನ ಪಡಿದಾನ, ಕೊಳ್ಳೋ ಜೋಗಪ್ಪ ನಿನ್ನ ಪಡಿದಾನ. ಮುದ್ದಾದ ಮನೆಯ ಬಿಟ್ಟೆ ಮುದ್ದಾಡೋ ಗಂಡನ ಬಿಟ್ಟೆ, ಮುದ್ದಾದ ಮನೆಯ ಬಿಟ್ಟೆ ಮುದ್ದಾಡೋ ಗಂಡನ ಬಿಟ್ಟೆ, ಉಳ್ಳಂತ ಜೋಗಿ ಕೂಡ ಹೋಗಬಹುದೇ ನಾರಿ, ಸುಳ್ಳಟ್ಟ ಜೋಗಿ ಕೂಡ ಹೋಗಬಹುದೇ ನಾರಿ, ತಳ್ಳಟ್ಟ ಜೋಗಿ ಕೂಡ ಹೋಗಬಹುದೇ, ಸುಳ್ಳಟ್ಟ ಜೋಗಿ ಕೂಡ ಹೋಗಬಹುದೇ, ಸುಳ್ಳಟ್ಟ ಜೋಗಿ ಕೂಡ ಹೋಗಬಹುದೇ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ